ಮುಂದುವರಿತದ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳಬಯಸ್ತಾ ಇದ್ದೇನೆ. ಒಂದು ವರ್ಷ ಕಳೆದು ಹೋಯ್ತು, ಆದ್ರ ಕ್ಯಾಲೆಂಡರ್ ವರ್ಷ ಬೇರೆ, ನಮ್ಮ ಸೀಸನ್ಗಳು ಬೇರೆ, ಹಂಗಾಮುಗಳು ಬೇರೆ. ಈಗ ಚಳಿಗಾಲ ನಡೆದದ, ಹಿಂಗಾರಿ ಬೆಳೆಗಳು ಇರುವಂತಹ ಸಮಯ, ಮತ್ತ ಮುಂದಿನ ಬೆಳೆಗಳಿಗೆ ತಾವು ಯೋಜನೆ ಮಾಡುವಂತಹ ಸಮಯ ಕೂಡ ಹೌದು. ಸಾಕಷ್ಟು ಸಮಯ ಈಗಿನ ಸನ್ನಿವೇಶದೊಳಗೆ ತಮಗ ಸಿಗ್ತದ, ಅದಕ್ಕಾಗಿ ಮುಂದಿನ ಕೃಷಿ ಬಗ್ಗೆ ತಾವು ಯೋಚನೆ ಮಾಡುವಂತಹ ಸಮಯ ಕೂಡ ಇದು ಅಂತೇಳಿ ಹೇಳಬಹುದು. ಇನ್ನೇನು ಕೆಲವೇ ದಿನಗಳಲ್ಲಿ ಹಿಂಗಾರಿ ಬೆಳೆ ಕೂಡ ಕೈಗೆ ಬರ್ತದ. ಈಗಾಗಲೇ ಅಲ್ಲಲ್ಲಿ ಕೆಲವು ಕಡೆ ಕೊಯ್ಲು ಕೂಡ ನಡೆದಿರುವಂತಹ ಒಂದು ಸಂದರ್ಭದ, ನಮಗ ಯಾವ ರೀತಿಯಾದಂತಹ ವಾತಾವರಣ ಬೇಕಾಗಿತ್ತು ಅಂತಹ ವಾತಾವರಣ ಕಳೆದ ವಾರದೊಳಗೆ ಸಿಕ್ತು. ಸ್ವಚ್ಛವಾದಂತಹ ವಾತಾವರಣ ನಡುವ ಒಂದು ದಿವಸ ನಾವೇನ್ ತಿಳ್ಕೊಂಡಿದ್ವಿ, ಗುರುವಾರ ಮತ್ತು ಶುಕ್ರವಾರ ಬಹುಶಃ ಸ್ವಲ್ಪ ಅಡಚಣೆ ಆಗಬಹುದು, ಯಾರ್ಯಾರು ಕೊಯ್ಲು ಮಾಡ್ತಾ ಇದ್ದೀರಿ ಮತ್ತ ಕೊಯ್ಲೋತ್ತರ ಕೆಲಸದೊಳಗೆ ತೊಡಗಿದ್ದೀರಿ ಅಂತವರಿಗೆ ಸ್ವಲ್ಪ ಕಾಳಜಿ ವಹಿಸಬೇಕಾದಂತಹ ಒಂದು ಸನ್ನಿವೇಶ ಬರಬಹುದು ಅಂತೇಳಿ. ಕೆಲವು ಕಡೆ ಗುರುವಾರನೇ ಸ್ವಲ್ಪ ಮಳೆಯಾಗಿದ್ದು ಕೂಡ ಗಮನಕ್ಕೆ ಬಂತು. ಶುಕ್ರವಾರದ ದಿವಸ ನಮಗೆ ಅನಿಸಿತ್ತು ಮಳೆ ಬರಬಹುದು ಅಂತೇಳಿ, ವಿಜ್ಞಾನಿಗಳು ಕೂಡ ಅದನ್ನೇ ಹೇಳಿದ್ರು. ಆದ್ರೆ ಶುಕ್ರವಾರ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಒಣ ವಾತಾವರಣ ಇತ್ತು. ಅಂದ್ರೆ ಹೆಚ್ಚು ಕಡಿಮೆ ಕಳೆದ ವಾರ ನಾವು ಯಾವ ರೀತಿ ಅನ್ಕೊಂಡಿದ್ವಲ್ಲ, ಯಾವ ರೀತಿ ನಮ್ಮ ಮುನ್ಸೂಚನೆ ಇತ್ತು, ಅದರ ಪ್ರಕಾರನೇ ಎಲ್ಲಾ ಘಟನೆಗಳು ನಡೆದಾವ ಅಂತೇಳಿ ನಾವು ಹೇಳಬಹುದು. ಮತ್ತ ಇದರಿಂದಾಗಿ ತಮಗ ಅನುಕೂಲಗಳು ಕೂಡ ಒದಗಿ ಬಂದಿದ್ದು ಒಳ್ಳೆಯದೇ ಅಂತೇಳಿ ಅನಿಸ್ತದೆ. ಆದ್ಮೇಲೆ ಇಂಥದೇ ವಾತಾವರಣ ಮುಂದಿನ ದಿನಗಳಲ್ಲಿ ಸಹಿತ ಮುಂದುವರಿತಾ ಇರುವಂತಹದ್ದನ್ನ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಅದನ್ನ ನಾವು ಮತ್ತೆ ಮುನ್ನೋಟದೊಳಗ ನೋಡೋಣ. ಈಗಾಗಲೇ ನಾನು ತಮಗ ಒಂದು ಸೂಚನೆ ಕೊಟ್ಟಿರುವಂಗ ಈ ಸಮಯವನ್ನ ನಾವು ಸದುಪಯೋಗ ಮಾಡಿಕೊಳ್ಬೇಕು. ಎಲ್ಲಾ ಖರೀದಿ ಮಾಡಬಹುದು ನಾವು ಜೀವನದೊಳಗ, ಆದ್ರ ಸಮಯವನ್ನ ಖರೀದಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಹೋದಂತಹ ಸಮಯ ಮತ್ತೆ ಬರುವುದಿಲ್ಲ. ಆಡಿದ ಮಾತು ಒಡೆದ ಮುತ್ತು ಇವು ಯಾವಾಗಲೂ ಬರುವುದಿಲ್ಲ ಅನ್ನುವಂತಹ ವಿಚಾರ ಯಾವತ್ತೂ ನಮ್ಮ ಮನಸ್ಸೊಳಗಿರಬೇಕು. ಆದ್ದರಿಂದ ನಮ್ಮ ಕೃಷಿ ಅನ್ನುವಂಥದ್ದೇನದ, ಕ್ಲುಪ್ತ ಕಾಲಕ್ಕೆ ಸೂಕ್ತ ಸಮಯಕ್ಕೆ ನಾವು ಏನೇನು ನಿರ್ಧಾರ ತಗೊಳ್ಬೇಕು, ಏನೇನು ಮಾಡಬೇಕು, ಅದನ್ನ ಮಾಡಿದ್ರೆ ನಮಗ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತದೆ. ಒಂದು ವೇಳೆ ನಾವು ತಡ ಮಾಡಿದ್ವಿ ಅಥವಾ ಯಾವುದೇ ಕಾರಣದಿಂದ ತಡ ಆಯಿತು ಅಂತಂದ್ರೆ, ಅಥವಾ ಸೂಕ್ತ ಸಮಯವಲ್ಲದ ಸಮಯದೊಳಗೆ ನಾವು ನಿರ್ಧಾರಗಳನ್ನು ತಗೊಂಡಿವಿ ಅಂತಂದ್ರೆ ನಮಗೆ ಬಹುಶಃ ನುಕ್ಸಾನ್ ಆಗುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ವಾತಾವರಣದ ಕಾರಣಗಳಿಂದಾಗಿ ನಮಗ ತೊಂದರೆಗಳು ಎದುರಾಗ್ತಾ ಇದ್ದಾವ, ಅದನ್ನ ನಾವು ಈ ವರ್ಷ ಅನುಭವಿಸಿದ್ವಿ. ಮತ್ತ ಹೇಳಕ್ ಬರಂಗಿಲ್ಲ ಮುಂದಿನ ದಿನಗಳಲ್ಲಿ ಸಹಿತ ಅಂಥ ಸನ್ನಿವೇಶಗಳು ಬರಬಹುದು. ಅದಕ್ಕೆ ನಾವು ತಯಾರಿ ಮಾಡ್ಕೊಳ್ಬೇಕಾಗ್ತದ, ರೆಡಿ ಇರಬೇಕಾಗ್ತದ, ಪರ್ಯಾಯಗಳನ್ನ ಹುಡುಕಿ ಅದರ ಪ್ರಕಾರ ನಾವು ನಮ್ಮ ಕೃಷಿ ದಿನಚರಿಯನ್ನ ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ವಾತಾವರಣದ ಮುನ್ಸೂಚನೆ ಏನದಲ್ಲ, ಅದು ನಮಗೆ ಬಹಳಷ್ಟು ಅನುಕೂಲ ಒದಗಿಸಿಕೊಡುವಂಥದ್ದು. ವೈಜ್ಞಾನಿಕವಾದಂತಹ ಮಾಹಿತಿಯನ್ನ ತಾವು ತಗೊಂಡು ಅದನ್ನ ತಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬಳಸಿಕೊಳ್ತಾ ಇದ್ದೀರಿ. ಈ ಒಂದು ನಮ್ಮ ಸಮುದಾಯಕ್ಕೆ ರೈತರು ಸೇರ್ತಾ ಇದ್ದಾರೆ, ಮತ್ತೆ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ನಮ್ಮ ರೈತರು ಈ ಒಂದು ಮೇಘ ಸಂದೇಶ ಸರಣಿಯ ಕಾರ್ಯಕ್ರಮ ಕೇಳುಗರ ಸಮೂಹಕ್ಕೆ ಸೇರಬೇಕಾಗಿದೆ. ಎಷ್ಟು ಸಾಧ್ಯದನೋ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತರು ಇದರ ಉಪಯೋಗವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. ಯಾಕಂತಂದ್ರೆ ಇಂಥ ಒಂದು ಮಾಹಿತಿಯಿಂದಾಗಿ ತಾವು ಹೇಳುವ ಪ್ರಕಾರ ಸಾಕಷ್ಟು ಅನುಕೂಲಗಳು ಇವತ್ತ ರೈತರಿಗೆ ಆಗ್ತಾ ಇದ್ದಾವೆ. ನಿಶ್ಚಿಂತರಾಗಿದ್ದೀರಿ ಅನೇಕ ರೈತರು. ತಾವು ಹೇಳುವ ಪ್ರಕಾರ ತಮ್ಮ ನಷ್ಟಗಳು ಕಡಿಮೆಗವ, ಮತ್ತ ಯಾವ ಕಾಲಕ್ಕೆ ನಾವು ಏನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ನಾವು ಮೊದಲೇ ನಿರ್ಧಾರ ಮಾಡೋದ್ರಿಂದ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬೆಳೆದದ ಅನ್ನುವಂಥ ಮಾತನ್ನ ತಾವು ಅನೇಕರು ಇಲ್ಲಿ ತನಕ ನಮಗ ತಮ್ಮ ಸ್ಪಂದನೆಯೊಳಗೆ ಹೇಳ್ಕೋತಾನೆ ಬಂದಿದ್ದೀರಿ. ಇದರಿಂದಾಗಿ ಒಂದು ಪ್ರೇರಣೆ ಸಿಕ್ಕು ಈ ಕಾರ್ಯಕ್ರಮ ಕಳೆದ 16 ವರ್ಷಗಳಿಂದ ನಡ್ಕೋತ ಬಂದಿರುವಂತಹದ್ದು. 2024 ಪೂರೈಸ್ತಾ ಇದೆ, 2025 ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಸಹಿತ ಇನ್ನೂ ಹೆಚ್ಚಿನ ಸಂಖ್ಯೆಯ ರೈತರು ಇದರ ಲಾಭವನ್ನ ಪಡ್ಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಒಂದು ಉದ್ದೇಶ. ಈ ಉದ್ದೇಶಕ್ಕೆ ನಮ್ಮ ರೈತರು ಅನೇಕರು ತಾವು ಸಹಕಾರ ನೀಡ್ತಾ ಇದ್ದೀರಿ. ತಮ್ಮದೇ ಆದಂತಹ ಪರಿಸರದೊಳಗೆ ನೂರಾರು ರೈತರಿಗೆ ತಾವು ಸಹಕಾರ ನೀಡಿ ಅವರು ಕೂಡ ಈ ಮೇಘ ಸಂದೇಶವನ್ನ ಕೇಳಿ ಅದರ ಫಲಾಫಲಗಳನ್ನ ತಮ್ಮ ದಿನನಿತ್ಯದ ಕೃಷಿ ಕಾಯಕದೊಳಗೆ ಪಡ್ಕೊಳ್ಳಿ ಅನ್ನುವಂತಹ ಸದುದ್ದೇಶದಿಂದ ತಾವು ಕೂಡ ನಮಗೆ ಕೈ ಜೋಡಿಸ್ತಾ ಇದ್ದೀರಿ. ಅಂತ ಎಲ್ಲ ಸ್ನೇಹಿತರಿಗೆ ನಾನು ಈ ಸಂದರ್ಭದೊಳಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಮೊದಲಿಗೆ ಈ ಕಾರ್ಯಕ್ರಮ ಕೇಳುವಂತಹ ಅಥವಾ ಈ ಕಾರ್ಯಕ್ರಮದ ಸಮೀಪ ಬಂದಂತಹ ಶ್ರೋತೃಗಳಿಗೆ ಇದ್ರ ಮೇಲೆ ವಿಶ್ವಾಸ ಇಡಬೇಕು ಇಡಬಾರದು ಅನ್ನುವಂತಹ ಮಾತು ಎದುರಾಗ್ತದೆ. ಯಾವಾಗ ನಮ್ಮ ಸ್ನೇಹಿತರೇ ಈ ಕಾರ್ಯಕ್ರಮವನ್ನು ಕೇಳಿ ಲಾಭ ಮಾಡಿಕೊಳ್ತಾ ಇದ್ದಾರೆ, ಅಂದ್ರೆ ಏನು ವಾತಾವರಣದ ಕಾರಣದಿಂದಾಗಿ ನಷ್ಟ ಆಗ್ತಾ ಇತ್ತು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿಕೊಂಡಿದ್ದಾರೆ ಅನ್ನುವಂತಹ ಒಂದು ಅನುಭವ ಅವರಿಂದ ಸಿಕ್ಕ ನಂತರ ವಿಶ್ವಾಸ ಇನ್ನೂ ಗಟ್ಟಿಯಾಗ್ತದ. ಆ ವಿಶ್ವಾಸದಿಂದಾಗಿ ಹೆಚ್ಚಿನ ಸಂಖ್ಯೆಯೊಳಗ ರೈತರು ಅನುಸರಿಸುವುದಕ್ಕ ಅನುಕೂಲ ಆಗ್ತದ. ಆದ್ರಿಂದ ನಮ್ಮ ಈ ಮಾಹಿತಿಯನ್ನ ಮುಟ್ಟಿಸುವಂತಹ ರೈತರೇನಿದ್ದೀರಿ, ಸ್ನೇಹಿತ ರೈತ ಮಿತ್ರರು, ಅವರ ಒಂದು ಪಾತ್ರ ಇಲ್ಲಿ ಬಹಳ ಮುಖ್ಯವಾದಂತಹದ್ದದ. ಅವರು ಈ ಮಾಹಿತಿಯನ್ನ ಕೇಳಿ ಸ್ವತಃ ಅನುಭವಿಸಿ ಸ್ವತಃ ಸಾಕ್ಷಾತ್ಕಾರ ಮಾಡಿಕೊಂಡು ಬೇರೆಯವರಿಗೆ ಹೇಳುವಂತಹ ಒಂದು ವಿಚಾರ ಏನು ಮಾಡ್ತಿರಲ್ಲ ಅದು ನಿಜವಾಗಿ ಪರಿಣಾಮಕಾರಿಯಾದಂತಹ ಒಂದು ಸಂವಹನ ಅನ್ನುವಂಥದ್ದು. ಅದಕ್ಕೆ ನಾನು ಎಲ್ಲ ರೈತ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಅಂತ ರೈತ ಮಿತ್ರರು ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ತಯಾರಾಗ್ರಿ, ಈ ಮಾಹಿತಿಯನ್ನ ಬೇರೆ ಬೇರೆ ಕಡೆ ಮುಟ್ಟಿಸುವಂತಹ ಒಂದು ಕೆಲಸ ತಮ್ಮಿಂದ ಆಗಲಿ, ಆಕಾಶವಾಣಿಯ ಜೊತೆಗೆ ಕೈ ಜೋಡಿಸಿದ್ರ ಒಂದು ದೊಡ್ಡ ಚಳುವಳಿ ಆಗುವುದಕ್ಕೆ ಸಾಧ್ಯದ ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀನಿ. ವೈಜ್ಞಾನಿಕ ಮನೋಭಾವವನ್ನ ಬೆಳೆಸಿಕೊಳ್ಳುವುದರ ಜೊತೆ ಜೊತೆಗೇನೆ ನಾವು ಈಗಾಗಲೇ ಹೇಳದಂಗ ಮುಂದಿನ ದಿನಗಳತ್ತ ನೋಡಬೇಕಾದಂತಹ ಒಂದು ಸನ್ನಿವೇಶ ನಮ್ಮುಂದದ. ಅದು ನಮ್ಮ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಂಥದ್ದು, ಉಳಿಸಿಕೊಳ್ಳುವಂಥದ್ದು ಮತ್ತು ಬೆಳೆಸಿಕೊಳ್ಳುವಂತಹ ಒಂದು ವಿಚಾರ, ಬಹಳ ಗಂಭೀರವಾದಂತಹ ಒಂದು ವಿಚಾರ ಅಂತ ಹೇಳಿ ಹೇಳಬಹುದು. ಏನು ನಾವು ಮಣ್ಣು ನೀರಿನ ಮೇಲೆ ಅವಲಂಬನೆಯಾಗಿದ್ದೀವಿ, ಅವು ಬಹಳ ಅಮೂಲ್ಯವಾದಂತಹ ಒಂದು ಸಂಪನ್ಮೂಲಗಳು. ಅವುಗಳನ್ನು ನಾವು ವಿವೇಚನೆ ರಹಿತವಾಗಿ ಬಳಸಿದ್ರೆ ಅದರ ದುಷ್ಪರಿಣಾಮಗಳು ನಮ್ಮ ಮೇಲೆ ಆಗ್ತವ. ಒಂದು ವೇಳೆ ವಿವೇಕಪೂರ್ಣವಾಗಿ ನಾವು ಅವುಗಳನ್ನ ಬಳಸಿದ್ರ ನಮ್ಮ ಒಂದು ಪ್ರಗತಿಯಾಗ್ತದ. ಮತ್ತ ಮುಂದಿನ ದಿನಗಳಲ್ಲಿ ಏನು ನಾವು ನಮ್ಮ ಮಕ್ಕಳಿಗೆ ಭೂಮಿಯನ್ನ ಕೊಡತಾ ಇದ್ದೀವಿ, ಅವ್ರ ಪಾಲಿಗೆ ಬಂದಂತಹ ಒಂದು ಭೂಮಿ ಏನದ ಅದು ಸಂಪೂರ್ಣವಾಗಿ ಆರೋಗ್ಯಪೂರ್ಣವಾಗಿರುವಂತಹ ನಿಟ್ಟಿನೊಳಗೆ ನಾವು ಕೆಲಸಗಳನ್ನ ಈಗ ಮಾಡಬೇಕಾಗಿದೆ. ಅದಕ್ಕಾದಷ್ಟು ನಮ್ಮ ರೈತ ಮಿತ್ರರಲ್ಲಿ ವಿನಂತಿ ಏನಪ್ಪ ಅಂತಂದ್ರ ನಿಸರ್ಗ ಸಹಜವಾದಂತಹ ಕೃಷಿ ಕಾಯಕವನ್ನ ನಾವು ಅನುಸರಿಸಬೇಕು, ಸಾವಯವ ಕೃಷಿಯನ್ನ ನಾವು ಅನುಸರಿಸಬೇಕು. ಎಷ್ಟು ಸಾಧ್ಯದನೋ ಅಷ್ಟರ ಮಟ್ಟಿಗೆ ನಾವು ರಾಸಾಯನಿಕಗಳನ್ನ ನಮ್ಮ ಜೀವನದಿಂದ ದೂರಿಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಂತಹ ಒಂದು ಸಂದರ್ಭದೊಳಗೆ ಕೀಟನಾಶಕಗಳು, ರೋಗನಾಶಕಗಳನ್ನ ರೈತರು ತಾವು ಉಪಯೋಗ ಮಾಡ್ತಾ ಇದ್ದೀರಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಸಾವಯವದ ಜಾಗೃತಿಯಿಂದಾಗಿ ಬಹಳಷ್ಟು ರೈತರು ಸಾವಯವದ ಕಡೆ ತಾವು ವಾಲ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಸಂತೋಷ ಕೊಡುವಂತಹ ಒಂದು ವಿಚಾರ. ರಾಸಾಯನಿಕಗಳಿಂದ ಏನು ಖರ್ಚು ಹೆಚ್ಚಾಗ್ತದ ಅದನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಳುವಂತಹ ಒಂದು ನಿಟ್ಟಿನೊಳಗೆ ನಮಗೆ ಬಹಳಷ್ಟು ಅನುಕೂಲಗಳದಾವ. ನಮ್ಮ ಖರ್ಚು ಕಡಿಮೆ ಆಯಿತು ಅಂತಂದ್ರೆ ಆಟೋಮೆಟಿಕ್ ಆಗಿ ನಮ್ಮ ಲಾಭದ ಒಂದು ಮಾರ್ಜಿನ್ ಏನಿರ್ತದ ಅದು ಹೆಚ್ಚಾಗುವಂತಹ ಒಂದು ಸಂದರ್ಭ ಇದ್ದೇ ಇರ್ತದ. ಅದಕ್ಕೆ ಈ ನಿಟ್ಟಿನೊಳಗೆ ಸಾಕಷ್ಟು ಜನ ತಾವು ಬದಲಾವಣೆ ಆಗಿದ್ದೀರಿ, ಬೇರೆಯವರಿಗೂ ಕೂಡ ಬದಲಾವಣೆ ಆಗುವುದಕ್ಕೆ ಪ್ರೇರೇಪಣೆ ನೀಡುತ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯೊಳಗೆ ಸಾವಯವ ಪದ್ಧತಿಗಳನ್ನು ಅಳವಡಿಸಿಕೊಂಡು ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಕಡೆ ನಾವು ಬಹಳಷ್ಟು ಗಂಭೀರವಾದಂತಹ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಇದು ಸಾಧ್ಯ ಆಗುವುದು ನಾವು ಸಾವಯವ ಪ್ರಯತ್ನ ಮಾಡಿದಾಗ ಮಾತ್ರ, ಇಲ್ಲಂತಂದ್ರೆ ಇದು ಆಗಂಗಿಲ್ಲ. ಸಾವಯವದಿಂದಾಗಿ ಏನೇನು ಅನುಕೂಲಗಳದಾವ ಅನ್ನುವಂಥದ್ದನ್ನ ನಾವು ನಮ್ಮ ಕೃಷಿರಂಗ ಕಾರ್ಯಕ್ರಮದೊಳಗೆ ಅನೇಕ ಜನ ಪ್ರಗತಿಪರ ರೈತರನ್ನ ಏನು ಸಂದರ್ಶನ ಮಾಡಿ ಪ್ರಸಾರ ಮಾಡ್ತಾ ಇರ್ತೀವಿ, ಅವರ ಮಾತುಗಳನ್ನು ತಾವು ಕೇಳಬಹುದು. ಯಾವ ರೀತಿ ಸಾವಯವ ಪದಾರ್ಥಗಳನ್ನು ಅವರು ಬಳಸಿಕೊಳ್ತಾ ಇದ್ದಾರೆ, ಅದರಿಂದಾಗಿ ಅವರು ಯಾವ ರೀತಿ ಉದ್ದಾರ ಆಗಿದ್ದಾರೆ, ಮತ್ತು ಅವರ ಇಳುವರಿ ಇರಬಹುದು ಅಥವಾ ಆದಾಯ ಇರಬಹುದು ಯಾವ ರೀತಿ ಸುಸ್ಥಿರವಾಗಿ ಅದ ಅನ್ನುವಂತಹ ಒಂದು ವಿಚಾರ ತಮಗೆ ಗೊತ್ತಾಯಿತು ಅಂತಂದ್ರೆ ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದ್ರೊಳಗೆ ಏನೇನು ಹಿಂದೇಟು ಹಾಕಂಗಿಲ್ಲ. ಅದಕ್ಕೆ ನಮ್ಮ ವಿಚಾರ ಏನು ಅಂತಂದ್ರೆ ಎಲ್ಲಿ ಸಾಧ್ಯದ ಆ ಜ್ಞಾನವನ್ನು ತಾವು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಇವತ್ತ ಅನೇಕ ಕಡೆಗಳಲ್ಲಿ ನಮ್ಮ ದೇಶದೊಳಗೆ ಸಾವಯವ ಕ್ರಾಂತಿ ಆಗ್ತಾ ಇರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂತಹ ಉದಾಹರಣೆಗಳು ನಮ್ಮಲ್ಲಿ ಸಾಕಷ್ಟು ಅದಾವ. ಅದಕ್ಕೆ ಎಲ್ಲೆಲ್ಲಿ ಇಂತಹ ಪ್ರಯತ್ನಗಳು ಆಗ್ತಾ ಇದ್ದಾವ ಅಂತಹ ಪ್ರಯತ್ನಗಳ ಕಡೆ ತಾವು ಗಮನ ಕೊಡಬೇಕು, ಅಲ್ಲಿ ಆದಂತಹದ್ದನ್ನ ತಾವು ವಿಶ್ಲೇಷಣೆ ಮಾಡಬೇಕು, ಅದನ್ನ ನಾವು ಯಾವ ರೀತಿ ನಮ್ಮ ಕೃಷಿ ಒಳಗೆ ಅಳವಡಿಸಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರ ಮಾಡಿ ಅದಕ್ಕೆ ನಾವು ಬೆನ್ನು ಹತ್ತದ್ರ ಖಂಡಿತವಾಗಿಯೂ ಸಾಧ್ಯದ. ನಮ್ಮ ಭೂಮಿ ಏನು ಆರೋಗ್ಯ ಕಳ್ಕೊಳ್ತಾ ಇದೆ, ರಾಸಾಯನಿಕಗಳಿಂದ ವಿಷಪೂರಿತವಾಗಿದೆ, ಅಂಥ ಭೂಮಿಯನ್ನ ಮತ್ತೆ ಆರೋಗ್ಯಪೂರ್ಣವಾಗಿ ಮಾಡುವಂತಹ ನಿಟ್ಟಿನೊಳಗೆ ಏನೇನು ನಾವು ಮಾಡಬಹುದು ಅನ್ನುವಂತಹ ವಿಚಾರಗಳನ್ನ ನಾವು ಅರಿತುಕೊಂಡು ಅನುಷ್ಠಾನಕ್ಕೆ ತಂದ್ರೆ ಅದು ಸಾಧ್ಯದ. ಒಂದ್ ವೇಳೆ ನಾವು ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂತಂದ್ರೆ ಬಹಳ ತಡ ಆಗುವಂತಹ ಸನ್ನಿವೇಶ ಕೂಡ ಅದ. ಅದಕ್ಕೆ ವಿಶೇಷವಾಗಿ ಭೂಮಿಯೊಳಗೆ ಏನು ಒಂದು ಸೂಕ್ಷ್ಮಾಣು ಜೀವಿಗಳ ಪರಿಸರ ಇರ್ತದ, ಆ ಸೂಕ್ಷ್ಮಾಣು ಜೀವಿಗಳಲ್ಲಿ ಇರುವಂತಹ ಶಕ್ತಿಯಿಂದ ಬೆಳೆಗಳಿಗೆ ಅವು ಒಂದು ಒಳ್ಳೆಯ ವಾತಾವರಣವನ್ನು ಕಲ್ಪಿಸಿಕೊಡ್ತಾವ. ನೀರು, ಪೋಷಕಾಂಶಗಳು ಸೂಕ್ತ ಸಮಯದೊಳಗೆ ಸೂಕ್ತ ಪ್ರಮಾಣದೊಳಗೆ ಬೆಳೆಗಳಿಗೆ ದೊರಕುವಂತಹ ಒಂದು ವ್ಯವಸ್ಥೆಯನ್ನ ಸೂಕ್ಷ್ಮಾಣು ಜೀವಿಗಳು ಮಾಡ್ತವೆ. ಒಂದು ವೇಳೆ ನಾವು ರಾಸಾಯನಿಕಗಳನ್ನು ಹಾಕಿದೀವಿ ಅಂತಂದ್ರೆ ಮಣ್ಣಿಗೆ ಆ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗ್ತಾ ಇದ್ದಾವೆ. ಹೀಗಾಗಿ ಮಣ್ಣು ಬರಡಾಗ್ತದ. ಮಣ್ಣನ್ನು ನಾವೇನ್ ಹೇಳ್ತೀವಿ, ಜೀವಂತವಾದಂತಹ ಒಂದು ಪದಾರ್ಥ ಅಂತೇಳಿ. ಆ ಜೀವಂತಿಕೆಯನ್ನ ಕಳ್ಕೊಂಡಂತಹ ಮಣ್ಣು ನಾವು ಏನು ಹಾಕಿದ್ರು ಬೆಳೀಲಾರದಂತಹ ಒಂದು ಪರಿಸ್ಥಿತಿಗೆ ಹೋಗ್ತದೆ, ಬರಡಾಗ್ತದ, ಬಂಜರಾಗ್ತದ. ಇದು ರಾಸಾಯನಿಕಗಳಿಂದ ಆಗುವಂತಹ ಒಂದು ದುಷ್ಪರಿಣಾಮ ಅಂತ ಹೇಳಬಹುದು. ನಿರಂತರವಾಗಿ ನಾವು ಬಳಸೋದ್ರಿಂದ ಮತ್ತ ಏನು ವಿಜ್ಞಾನಿಗಳು ಶಿಫಾರಸು ಮಾಡಿರ್ತಾರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದೊಳಗೆ ನಾವು ಬಳಸಿದ್ರೆ ಅದು ಕೂಡ ಗಂಭೀರವಾದಂತಹ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಪೀಡನಾಶಕ ಇರಬಹುದು, ಕೀಟನಾಶಕ ಇರಬಹುದು, ಇವುಗಳ ಒಂದು ಪರಿಣಾಮ ಕೀಟನಾಶಕಗಳಿಗೆ ಹೋಲಿಸಿದ್ರೆ ಕಡಿಮೆ ಇರಬಹುದು ಅಂತ ಅನಿಸ್ತದೆ. ಕೀಟನಾಶಕಗಳು ಮತ್ತು ಪೀಡನಾಶಕಗಳು ಅವುಗಳನ್ನ ನಾವು ವಿವೇಚನೆಯಿಂದ ಬಳಸಬೇಕಾಗ್ತದೆ ಮತ್ತು ಕಳೆನಾಶಕಗಳನ್ನು ಕೂಡ ಅತ್ಯಂತ ಹೆಚ್ಚಿನ ಜವಾಬ್ದಾರಿಯಿಂದ ನಾವು ಬಳಸಬೇಕಾಗ್ತದೆ. ನಮ್ಮಲ್ಲಿ ಕಳೆ ಬಹಳಾಗ್ಯದ, ಮಳೆ ಬರ್ತಾ ಇದೆ, ಇದನ್ನ ತೆಗೆಯಕ್ ಸಾಧ್ಯಿಲ್ಲ, ಕೂಲಿ ಆಳುಗಳು ಸಿಗುವುದಿಲ್ಲ ಅನ್ನುವಂತಹ ಒಂದು ಏನು ಅನಿವಾರ್ಯ ಪರಿಸ್ಥಿತಿಯನ್ನ ನಮಗೆ ನಾವೇ ತಂದುಕೊಂಡು ಕಳೆನಾಶಕಗಳನ್ನು ಬಳಸುವಂತಹ ಒಂದು ಕೆಲಸ ಏನು ನಾವು ಮಾಡ್ತಾ ಇದ್ದೀವಿ. ಅದರಿಂದ ನಮ್ಮ ರೈತ ಬಂಧುವರು ಹೊರಗೆ ಬರಬೇಕಾಗಿದೆ. ಕಳೆನಾಶಕಗಳನ್ನ ನಾವು ಬಳಸಿದ್ರೆ ನೇರವಾಗಿ ಅದು ಭೂಮಿ ಮೇಲೆ ಪರಿಣಾಮ ಬೀರ್ತದೆ. ಈ ಕೀಟನಾಶಕಗಳನ್ನ ನಾವು ಗಿಡಗಳ ಮೇಲೆ ಬೆಳೆಗಳ ಮೇಲೆ ಬಳಸ್ತೀವಿ, ಗಿಡಗಳು ಹೀರ್ಕೊಳ್ತವೆ, ಆಮೇಲೆ ಆ ರೋಗಾಣುಗಳು ಸತ್ತು ಹೋಗ್ತವ, ಕೀಟಗಳು ಸತ್ತು ಹೋಗ್ತವ, ಅದರ ನಂತರ ಬೆಳೆಗಳ ಆರೋಗ್ಯ ಚೆನ್ನಾಗಿ ಆಗ್ತದೆ. ಆದ್ರೆ ನೇರವಾಗಿ ಅವು ನೆಲದ ಸಂಪರ್ಕಕ್ಕೆ ಬರಂಗಿಲ್ಲ. ಆದ್ರೆ ಕಳೆನಾಶಕಗಳು ಹಂಗಲ್ಲ, ನೇರವಾಗಿ ಭೂಮಿಯ ಸಂಪರ್ಕಕ್ಕೆ, ಮಣ್ಣಿನ ಸಂಪರ್ಕಕ್ಕೆ ಬರ್ತಾವ. ಮತ್ತ ಮಣ್ಣಿನ ಸಂಪರ್ಕಕ್ಕೆ ಬಂದಾಗ ಏನಾಗ್ತದೆ ನೋಡ್ರಿ, ಬಹಳ ಹಾಲಾಹಲ ಇರುವಂತಹ ಒಂದು ವಿಷ ಕಳೆನಾಶಕಗಳು. ಅಂತಹ ಕಳೆನಾಶಕಗಳು ನೆಲದ ಮೇಲೆ ಬಿದ್ದಾಗ ಅಲ್ಲಿರುವಂತಹ ಕೋಟ್ಯಾನುಗಟ್ಟಲೆ ಏನು ಸೂಕ್ಷ್ಮಾಣು ಜೀವಿಗಳು ಇರ್ತಾವ, ಅವುಗಳ ಜೀವಕ್ಕೆ ಸಂಚಕಾರ ಬಂದು ಅವು ನಿರ್ನಾಮ ಆಗಿಬಿಡ್ತಾವ. ಇದು ಕಳೆನಾಶಕಗಳಿಂದ ಆಗುವಂತಹ ಒಂದು ದೊಡ್ಡ ದುರಂತ. ಇಂತಹ ಕಳೆನಾಶಕಗಳನ್ನ ನಾವು ಯಾವುದೇ ಕಾರಣಕ್ಕೂ ಬಳಸಬಾರದು. ಸಾಧ್ಯ ಆದಷ್ಟು ನಾವು ಉಪಕರಣಗಳಿಂದ, ಸಾಧನಗಳಿಂದ, ಕುಲಿಯಾಳುಗಳಿಂದ, ಕೈ ಕಳೆ ಮಾಡುವುದರಿಂದ, ಕಳೆಗಳನ್ನು ತೆಗೆಯುವಂತಹ ಒಂದು ಕೆಲಸವನ್ನು ಮಾಡಬೇಕೇ ಹೊರತಾಗಿ ಕಳೆನಾಶಕ ಬಳಸಿದ್ರಿ ಅಂತಂದ್ರೆ ಅಲ್ಲಿ ನಿಮ್ಮ ಭೂಮಿ ಬಹಳ ಜಲ್ದಿ ಹಾಳಾಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅನೇಕ ಕಡೆಗಳಲ್ಲಿ ನಾವು ಇದನ್ನ ಕೇಳಿಯೂ ಕೂಡ, ಎಲ್ಲಿ ಕಳೆನಾಶಕಗಳ ಬಳಕೆ ಹೆಚ್ಚಾಗ್ತಾ ಇದೆ ಅಲ್ಲಿ ಭೂಮಿ ಬಂಜರಾಗ್ತಾ ಇದೆ, ಬೆಳಿಲಾಕ ಬರಲಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಅಂತಹ ಒಂದು ಘಟನೆಗಳು ನಮಗೆ ಉದಾಹರಣೆ ಆಗಬೇಕು, ಮಾರ್ಗ ತೋರಿಸಬೇಕು. ಅದಕ್ಕೆ ರೈತ ಬಂಧುವರು ಇಲ್ಲಿ ದಯವಿಟ್ಟು ಎಚ್ಚರ ಆಗಬೇಕು ಅಂತ ಹೇಳಿ ಅನ್ನುವಂತಹ ಒಂದು ವಿನಂತಿಯನ್ನ ನಾನು ಮಾಡ್ತಾ ಇದ್ದೀನಿ. ಒಂದ್ ವೇಳೆ ಭೂಮಿ ಬಂಜರು ಆಯಿತು ಅಂತಂದ್ರೆ ಅದರ ಆರೋಗ್ಯವನ್ನು ಮರಳಿ ಪಡ್ಕೊಳ್ಳುವುದು ಬಹಳ ಕಷ್ಟಕರವಾದಂತಹ ಒಂದು ಕೆಲಸ. ಅದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗ್ತದೆ, ಸಾಕಷ್ಟು ಖರ್ಚು ಮಾಡಬೇಕಾಗ್ತದೆ, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಅದಕ್ಕೆ ರೈತ ಬಂಧವರೇ, ಯಾವಾಗ ನಮ್ಮ ಭೂಮಿಯ ಆರೋಗ್ಯ ಚಲೋ ಅದ ಅದೇ ಸಮಯದೊಳಗೆ ನಾವು ಸುಧಾರಣಾ ಕ್ರಮಗಳನ್ನು ಕೈಗೊಂಡು ಏನು ತಪ್ಪು ಮಾಡ್ತಾ ಇದ್ದೀವಿ ಆ ತಪ್ಪುಗಳನ್ನು ತಡೆದು ನಿಸರ್ಗಕ್ಕೆ ಸಹಜವಾದಂತಹ ಒಂದು ಕೃಷಿಯನ್ನ ಮಾಡೋದ್ರ ಕಡೆ ನಾವು ಗಮನ ಹರಿಸಿದೀವಿ ಅಂತಂದ್ರೆ ಮಣ್ಣಿನ ಆರೋಗ್ಯವನ್ನು ಕೂಡ ನಾವು ಪಡ್ಕೊಳ್ಬಹುದು ಮತ್ತೆ ಸುಸ್ಥಿರವಾದಂತಹ ಒಂದು ಕೃಷಿಯನ್ನ ಕೂಡ ನಾವು ಮಾಡಬಹುದಾಗಿದೆ. ಇವತ್ತಿನ ದಿವಸ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಮಣ್ಣಿನೊಳಗಿರುವಂತಹ ಇಂಗಾಲ ಕಡಿಮೆ ಆಗ್ತಾ ಇದೆ, ಆರ್ಗ್ಯಾನಿಕ್ ಕಾರ್ಬನ್, ಸಾವಯವ ಇಂಗಾಲ. ಸಾವಯವ ಇಂಗಾಲ ಇಲ್ಲ ಅಂತಂದ್ರೆ ಭೂಮಿ ಬರಡಾದಂಗ ನೆಲಕ್ಕ, ಅದರಿಂದ ಉತ್ಪಾದನೆ ಕಡಿಮೆಯಾಗಿ ನಷ್ಟವನ್ನ ಅನುಭವಿಸಬೇಕಾಗ್ತದೆ. ಅದಕ್ಕೆ ಯಾವ ರೀತಿ ನಾವು ಕಾರ್ಬನ್ ಅನ್ನ ಹೆಚ್ಚು ಮಾಡಬಹುದು ಭೂಮಿಯೊಳಗ, ಇವೇ ಸಾವಯವ ಪದ್ಧತಿಗಳಿಂದ ನಾವು ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚು ಮಾಡುವಂತಹ ಸಾಧ್ಯತೆಗಳು ಅದಾವ. ಅದು ಸಾಕಷ್ಟು ಪ್ರಮಾಣದೊಳಗೆ ಹೆಚ್ಚು ಮಾಡುವುದಕ್ಕೆ ನಮಗೆ ಸಾಧ್ಯ ಅದ. ಅದಕ್ಕೆ ನಾವು ಸಾವಯವ ಪ್ರಯತ್ನಗಳನ್ನ ಬಿಡಬಾರದು. ಈ ವರ್ಷ 2025 ನಾವು ಇದನ್ನೇ ಒಂದು ಪ್ರತಿಜ್ಞೆಯನ್ನಾಗಿ ಸ್ವೀಕಾರ ಮಾಡೋಣ. ನಮ್ಮ ಮಣ್ಣಿನ ಆರೋಗ್ಯವನ್ನ ನಾವು ಮರಳಿ ಪಡ್ಕೊಳ್ತೀವಿ, ಮಣ್ಣಿನ ಆರೋಗ್ಯಕ್ಕೆ ಪೂರಕವಾದಂತಹ ಕೆಲಸಗಳನ್ನ ಮಾಡ್ತೀವಿ, ಮತ್ತ ಇದರ ಜೊತೆಗೆ ಏನು ನಮಗೆ ಮಳೆಯಿಂದ ಬರುವಂತಹ ನೀರೇನದ ಅದನ್ನ ಸಂಪೂರ್ಣವಾಗಿ ಸಂಗ್ರಹ ಮಾಡ್ತೀವಿ ಅನ್ನುವಂತಹ ಒಂದು ಪ್ರತಿಜ್ಞೆಯನ್ನ ನಾವು ಇವತ್ತಿನ ದಿವಸ ಮಾಡೋಣ. ಯಾಕಂತಂದ್ರೆ ಇವು ಎರಡಿದ್ರೆ ಸಾಕು, ನಮ್ಮ ಜೊತೆಗೆ ನಾವು ಸುಂದರವಾದಂತಹ ಒಂದು ಬದುಕನ್ನ ನಡೆಸಬಹುದು. ವಾತಾವರಣದ ಏರುಪೇರುಗಳು ಇದ್ದೇ ಇರ್ತಾವ, ಆದರೂ ಕೂಡ ನಮ್ಮ ಸಂಪನ್ಮೂಲಗಳು ನಮ್ಮ ಜೊತೆಗೆ ಸುಸ್ಥಿರವಾಗಿದ್ದು ಅಂತಂದ್ರೆ ನಮಗ ಚಿಂತೆ ಇರುವುದಿಲ್ಲ. ಅದಕ್ಕೆ ನಮ್ಮ ರೈತ ಮಿತ್ರರಲ್ಲಿ ಏನು ವಿನಂತಿ ಅಂತಂದ್ರೆ ಈ ಎರಡು ವಿಷಯಗಳ ಬಗ್ಗೆ ನಾವು ಈ ವರ್ಷ ಗಂಭೀರವಾಗಿ ತಗೊಳ್ಳೋಣ. ಮಣ್ಣು ಮತ್ತು ನೀರು, ನಮಗೆ ಸಹಜವಾಗಿ ಸಿಗುವಂತಹ ಈ ಎರಡು ಸಂಪನ್ಮೂಲಗಳನ್ನು ನಾವು ಸೂಕ್ತವಾಗಿ ಬಳಸಿ ಸಂರಕ್ಷಣೆ ಮಾಡಿಕೊಳ್ಳುವುದರ ಕಡೆ ಗಮನ ಹರಿಸೋಣ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರ ಹೊಸ ವರ್ಷದ ವಾರ, 2025 ವರ್ಷದ ಮೊದಲ ವಾರ, ಬುಧವಾರ ಜನವರಿ 1 ಮಂಗಳವಾರ ಜನವರಿ 7ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಈಗಾಗಲೇ ನಾನು ಹೇಳಿಬಿಟ್ಟಿದ್ದೇನೆ ಮುಂದಿನ ವಾರ ಯಾವ ರೀತಿ ಇರಬಹುದು ಅಂತೇಳಿ. ಹೌದು ಮಿತ್ರರೇ, ಈ ವಾರ ಕೂಡ ಸ್ವಚ್ಛವಾದಂತಹ ಒಣ ವಾತಾವರಣ ಇರ್ತದ, ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದ, ಮಳೆಯಾಗುವಂತಹ ಸಾಧ್ಯತೆಗಳು ಬಹುತೇಕ ಇಲ್ಲ, ಕೇವಲ 10% ಅನ್ನುವಂತಹ ಒಂದು ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಅದಕ್ಕೆ ಈ ವಾರ ತಾವು ಏನು ಅನ್ಕೊಂಡಿದ್ದೀರಿ, ಹಿಂದಿನ ದಿನಗಳಲ್ಲಿ ಕೊಯ್ಲು ಮಾಡುವುದಿರಬಹುದು, ಒಣಗಿಸುವಂತಹ ಕೆಲಸಗಳಿರಬಹುದು, ಸಾಗಾಟದ್ದಿರಬಹುದು, ಮಾರಾಟದ್ದಿರಬಹುದು, ಈ ಎಲ್ಲ ಏನು ಕೆಲಸ ಕಾರ್ಯಗಳದಾವ ಅಂತಹ ಕೆಲಸ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕೆ ಈಗ ಅನುಕೂಲ ಆಗಿರುವಂತಹ ವಾರ ಅಂತ ಹೇಳಬಹುದು. ಇದರ ಜೊತೆಗೇನೆ ಮುಂದಿನ ವಾರದ್ದು ಕೂಡ ಹೇಳಬೇಕಾಯ್ತಪ್ಪ ಅಂತಂದ್ರೆ ಅದು ಕೂಡ ಬಹುತೇಕ ಒಣ ವಾತಾವರಣ ಇರ್ತದ. ಹಿಂಗಾಗಿ ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು ಯೋಜನೆ ಮಾಡಿಕೊಂಡು ಆ ಪ್ರಕಾರವಾಗಿ ಮುಂದುವರಿಸಿಕೊಂಡು ಹೋಗುವುದಕ್ಕೆ ಇದು ಒಳ್ಳೆ ಸಮಯ ಅಂತ ಹೇಳಿ ಹೇಳಬಹುದು. ಇನ್ನು ಜಿಲ್ಲಾವಾರು ಮಳೆಯ ಸಾಧ್ಯತೆ ಇರಬಹುದು ಅಥವಾ ಜಿಲ್ಲಾವಾರು ಯಾವ ರೀತಿ ವಾತಾವರಣ ಇರಬಹುದು ಅನ್ನೋದನ್ನು ಕೂಡ ಹೇಳಬೇಕು ಅಂತಂದ್ರೆ ಕೇವಲ ನಾವು ಉಷ್ಣಾಂಶದ ಬಗ್ಗೆ ಮಾತಾಡಬಹುದು. ಮಳೆ ಬಗ್ಗೆ ಅಂತೂ ಈಗಾಗಲೇ ಹೇಳಿಬಿಟ್ಟಿದ್ದೀನಿ, ಎಲ್ಲಾ ಜಿಲ್ಲೆಗಳಲ್ಲಿ 10% ಮಳೆಯ ಸಾಧ್ಯತೆಗಳು ಅಂತಂದ್ರೆ ಬಹುತೇಕ ಮಳೆ ಆಗುವುದಿಲ್ಲ ಅನ್ನುವಂಥದ್ದು. ಕಲಬುರಗಿ ಜಿಲ್ಲೆ ಒಳಗೆ ಕನಿಷ್ಠ ತಾಪಮಾನ 17-18 ಡಿಗ್ರಿ ಸೆಲ್ಸಿಯಸ್ ಇರಬಹುದು, ಗರಿಷ್ಠ ತಾಪಮಾನ 32-33 ಡಿಗ್ರಿ ಸೆಲ್ಸಿಯಸ್ ತನಕ ಇರಬಹುದು. ಬೀದರ್ ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 31-32. ರಾಯಚೂರು ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 31-32. ವಿಜಯಪುರ ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 32-33. ಕೊಪ್ಪಳ ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 31-32. ಯಾದಗಿರಿ ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 32-33. ಬಳ್ಳಾರಿ ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 29-30. ಬಾಗಲಕೋಟೆ ಜಿಲ್ಲೆ ಒಳಗೆ ಕನಿಷ್ಠ 16-17, ಗರಿಷ್ಠ 31-32. ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗೆ ಕನಿಷ್ಠ 17-18, ಗರಿಷ್ಠ 32-33. ಜಹೀರಾಬಾದ್ ತಾಲೂಕಿನೊಳಗೆ ಕನಿಷ್ಠ 15-16, ಗರಿಷ್ಠ 29-30 ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇರಬಹುದಾಗಿದೆ. ಈ ವಾತಾವರಣದೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳುವುದಕ್ಕೆ ಮರಿಬಾರದು. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು, ಅದನ್ನ ಬಳಸೋದ್ರ ಕಡೆ ಗಮನ ಹರಿಸಬೇಕು. ಇದರ ಜೊತೆಗೆ ಇನ್ನು ಅನೇಕ ಆಪ್ಗಳದಾವ, ಅವುಗಳನ್ನು ಕೂಡ ತಾವು ಬಳಸಿದ್ರೆ ಅಂದ್ರೆ ತಮ್ಮ ಕೃಷಿ ಕಾರ್ಯಗಳಿಗೆ ಬಹಳ ಅನುಕೂಲ ಆಗ್ತದೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಮುಗಿಸೋದಕ್ಕಿಂತ ಮೊದಲ ನಮ್ಮ ಎಲ್ಲ ರೈತ ಮಿತ್ರರಿಗೆ ಹೊಸ ವರ್ಷ 2025 ಹಾರ್ದಿಕ ಶುಭಾಶಯಗಳು. ಮುಂದಿನ ವರ್ಷ ತಮ್ಮ ಬಾಳಿನಲ್ಲಿ ಸಮೃದ್ಧಿ ಬರಲಿ, ಸಂತೋಷ ನೆಮ್ಮದಿಗಳು ನೆಲೆಸಲಿ ಅಂತೇಳಿ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ಮತ್ತೆ ಮುಂದಿನ ವರ್ಷದ ಮೊದಲೇ ವಾರದೊಳಗೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ರೈತ ಬಾಂಧವರೇ, ಇದುವರೆಗೆ ಮೇಘ ಸಂದೇಶ ಸರಣಿಯ 691ನೇ ಸಂಚಿಕೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದಲ್ಲಿ ಈಗ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶುಭಕ ಶುಭಕ ಬಾರ್ಪರ ಜನ ಏನ್ ನಡೆಸಿವ? ಏನಪ್ಪ ಮನೆ ಕೆಲಸಗಳು ಹಂಗ ಹಿಂಗ ಮಾಡ್ಕೊತ ಒಂದ್ ಸ್ವಲ್ಪ ಅಲ್ಲಿ ಲಗ್ನ ಪಗ್ನ ಮಾಡಿ ಬಂದಿನಪ್ಪ, ಬ್ಯಾಸರ ಬರ್ಲಿಕ್ಕೆ ನೋಡು. ಅಲ್ಲ ನಂದು ನಿನ್ಗೆ ಮಾತಾಡ್ತಾ ಇಲ್ಲ. ಯಾಕೆ ಅರ್ಥ ಆಗ್ಲಿಲ್ಲ? ಲಗ್ನ ಮಾಡಿ ಬಂದೀವಿ ಅಂತ ಹೇಳಿದೆ. ಹೌದಲ್ಲ, ಲಗ್ನಕ್ಕೆ ಹೋಗಿದ್ದಕ್ಕೆ ಬೇಸರ ಬಂತು ಅಂತ ಅಂದ್ರೆ ಬಿಸಿಲಾಗಿ ತಿರುಗಾಡ್ ಬರ್ತೀವಲ್ಲಪ್ಪ. ಹೌದ್ರಿ, ನೀ ಲಗ್ನ ಯಾವ ಮಾಡ್ಕೊಂಡ್ರಿ? ನಮ್ದು ಹಳೆ ಕಾಲ ಆಯ್ತು. ಕಾಲ ಹಳಿದಾಗಲಿ ಹೊಸದಲ್ಲಿ ನಿನ್ ಲಗ್ನಕ್ಕ ಮಂದಿ ಬರ್ಬೇಕಂತ ಮನಿ ಮನಿಗೆ ಹೋಗಿ ಪತ್ರ ಕೊಟ್ಟು ಎಲ್ಲರಿಗೆ ಬಾ ಅಂತ ಹೇಳಿ. ಹೌದಿಲ್ಲ, ಅವ್ರೆಲ್ಲರೂ ಬಂದ ಲಗ್ನ ಚಲೋ ಆಗ್ತದ, ಬಂಧು ಬಳಗ ಗೆಳೆಯರು ಎಲ್ಲರೂ ಸೇರ್ಕೊಂಡಿರ್ತದ. ಹೌದಿಲ್ಲ, ಮತ್ತ ಅವ್ರು ನಿನ್ನ ಬ್ಯಾಸರ್ ಮಾಡ್ಕೊಂಡು ಬಂದಿದ್ದಿಲ್ಲ ಅಂದ್ರ? ಅಲ್ಲಪ್ಪ, ಈಗ ಸಣ್ಣ ವಯಸ್ಸಿತ್ತು ಅಂತಂದ್ರ ಓಡಾಡಿ ಖುಷಿ ಪಟ್ಟು ಎಲ್ಲ ಎಂಜಾಯ್ ಮಾಡಿ ಬರ್ತಾರಪ್ಪ. ಈಗ ನಮ್ದು ಆಗ್ಲಿಕ್ಕೆ ನೋಡಿನ ಆಗ್ಲಿತ್ತಂತಂದ್ರೆ ನಿನ್ ಲಗ್ನ ಹಿರಿಯರು ಬಂದು ಆಶೀರ್ವಾದ ಮಾಡ್ಯಾರ ಮಾಡ್ಯಾರ. ನಾವು ಹೋಗ್ತೀವಿ ಹಂಗೇನೆ, ಆದ್ರ ಸ್ವಲ್ಪ ಬ್ಯಾಸರ ಹಂಗನಿ ಅದ ಆಗೇಳಿಬೇಡ ಅಂದ್ರೆ ನಾ ಹೇಳ್ದೇನು, ಇದು ಕಾಮನ್ ಆಗಿ ಡೈಲಾಗ್ ಎಲ್ಲರೂ ಅನ್ನುವಂಥದ್ದು. ನಾ ಅಂತೀನಿ ಅವ್ರು ನಮ್ಮವರು ಅಂತೇಳಿ ನಮ್ಮ ಮನೆತನ ಬಂದು ಆಮಂತ್ರಣ ಕೊಟ್ಟು ಬರ್ರಿ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅಂತ ಖುಷಿಯಿಂದ ಹೋಗಿ ಆಶೀರ್ವಾದ ಮಾಡೋದು. ಅದಕ್ಕೆ ಹೋಗಿರ್ತೀವಪ್ಪ, ಮತ್ ಬಂದ್ರೆ ರಾಗ ಕಿಳಿಬೇಕು ಆಗ್ತದ ಸ್ವಲ್ಪ ದೇಹ ಕೊಡಂಗಿಲ್ಲ. ಹಂಗಲ್ಲ, ಖುಷಿಯಿಂದ ಹೋಗಿ ಖುಷಿಯಿಂದ ಬಂದು ಖುಷಿಯಿಂದ ಒಂದ್ ಗ್ಲಾಸ್ ಮಜ್ಜಿಗೆ ಕುಡಿದ್ಬಿಡುದು. ಮನೆಗೆ ಬಂದ್ಮೇಲೆ ಮಜ್ಜಿಗೆ ಕುಡಿತೀವಪ್ಪ, ಅಲ್ಲಿ ಹೋದಲ್ಲಿ ಏನಿರ್ತದೆ ಗೊತ್ತೇನು, ಊಟನೇ ಹೋಗಂಗಿಲ್ಲ ಅಲ್ಲಿ. ಹಂಗೆ ಮತ್ತೆ ಎಷ್ಟು ಹೋಯ್ತು ಅಷ್ಟು ಊಟ ಮಾಡುದು. ಅದೇ ನೋಡ, ಈಗ ಲಗ್ನ ಮನೆಯಾಗ ಏನಂತಂದ್ರ ಅವ್ರ ಟೇಸ್ಟ್ ಪ್ರಕಾರ ಅವ್ರ ಪ್ರಕಾರ ಮಾಡಿರ್ತಾರ, ಐಟಮ್ ಬಹಳ ಇರ್ತಾವ. ಹೌದಲ್ಲ, ಎಲ್ಲಾ ಉಣ್ಬೇಕಂತೇನು ಗುತ್ತಿಗೆ ಕೊಟ್ಟಿರುದಿಲ್ಲ. ನಮ್ಗ್ ಯಾವ್ದು ಇಡಿಸ್ತದ? ಅನ್ನ ಸಾಂಬಾರ್ ಇಡಿಸ್ತು, ಅನ್ನ ಸಾಂಬಾರ್ ಉಂಟ, ಅನ್ನ ಮಜ್ಜಿಗೆ ಇದ್ದು ಅನ್ನ ಮಜ್ಜಿಗೆ ಉಂಟ, ಉಳಿದ ಐಟಮ್ ಹಿಡಿಸು ತಗೊಳ್ಳೋದು. ಏನು ಆದ್ರೆ ಎಲ್ಲಾ ಹಾಕೊಂಡು ಚಲ್ಲದ ಮಾತ್ರ ಆಗಂಗಿಲ್ಲ, ಅದು ಮಾತ್ರ ಬಿಡಬೇಕು. ಹೌದೌದು, ನಾವೇ ಹಾಕೊಳ್ಳಕ್ಕೆ ಹೋಗಂಗಿಲ್ಲಪ್ಪ. ಹೌದು, ಲಗ್ನದಾಗ ಅದು ಏನೇನೋ ಮಾಡಿರ್ತಾರೆ, ಏನ್ ತಿನ್ಬೇಕ ಅನಿಸ್ತದಪ್ಪ, ಒಂದಿಷ್ಟ ಅನ್ನ ಮಜ್ಜಿಗೆ ಅನ್ನ ಸಾರು ಹಿಂಗೇನಾದ್ರು ತಿನ್ಬೇಕ ಅನಿಸ್ತದ, ಅಷ್ಟೇ ತಗೊಂಡು ಬಂದ್ಬಿಡ್ತೀವಿ ನೋಡ್ರಿ. ಪ್ರಶ್ನೆ ಕೇಳ್ಬೇಕಂದ್ರೆ ಮತ್ತೇನಪ್ಪ ಪ್ರಶ್ನೆ ನಿಂದು? ನೀ ಸಿಟ್ಟು ಮಾಡ್ಕೊಳ್ಳ ಕೇಳ್ತು. ನೀ ಸಿಟ್ಟು ಮಾಡ್ಕೊಳ್ಳುವಂತದ ಪ್ರಶ್ನೆ ಕೇಳಿಲ್ಲದ್ರು ಮಾಡ್ಕೊಳ್ಳಂಗಿಲ್ಲ. ಅಲ್ಲ ಯಾಕಂದ್ರೆ ನನ್ಗೇನು ಗುರ್ತನು, ಏನದು ಶೋಭಕ್ ಸಿಟ್ಟ ಆಗ್ಬಾರ್ದು ಅಂತ ನಾನು. ಹೌದ, ಸಿಟ್ಟಾಗಬಾರ್ದು ಅಂತಿದಿ, ಪ್ರಶ್ನೆನು ಹಂಗದ ಅಂತಿದಿ, ಮತ್ತೆ ಹೆಂಗ ನಾ ಹೇಳ್ಬೇಕು? ಸಿಟ್ಟಾಗ್ಲಾರ್ದ ಹೇಳ್ಬೇಕು, ಸಿಟ್ಟಾಗ್ಲಾರ್ದಂಗ ಹೇಳ್ಬೇಕು ನಾವು. ಉತ್ತರ ಉತ್ತರ ನೋಡ ಹೆಂಗದ, ಪ್ರಯತ್ನ ಮಾಡ್ತೀವಿ ಹಂಗೆ. ಈಗ ಮಕ್ಕಳ ಸಲುವಾಗಿ ನೀ ಏನೇನ್ ಆಸ್ತಿ ಮಾಡಿ? ಯಾಕಪ್ಪ ನಮ್ಮ ಆಸ್ತಿ ಮೇಲೆ ಕಣವೇತು ನಿನಗ? ಬಂದ್ಲು ಸಿಟ್ಟು, ಸಿಟ್ಟಲ್ಲ ಯಾಕ ಅಂತ. ನನ್ನ ಆಸ್ತಿ ನನ್ನ ಮಗಳಿಗೆ ಸಂಬಂಧಪಟ್ಟಿದ್ದು, ನೀ ಯಾರು ಕೇಳಲಿಕ್ಕತ್ತಿ ಈಗ ಅಂತ. ಹೌದಲ್ಲ, ಅದ ಆಮೇಲೆ ಉತ್ತರ ಹೇಳ್ತೀನಿ ನನಗೆ. ನೀ ಏನೇನು ಮಾಡಿ? ಏನೇನ್ ಮಾಡ್ತೀವಪ್ಪ, ಮಕ್ಕಳ ಸಲುವಾಗಿ ಮನಿ ಅಂತ ಮಾಡೀವಿ, ಹೊಲ ಅಂತ ಮಾಡೀವಿ, ಬಂಗಾರ ಅಂತ ಮಾಡೀವಿ, ಬೆಳ್ಳಿ ಅಂತ ಮಾಡೀವಿ, ಹೌದಲ್ಲ, ಗಾಡಿಗಳಂತ ಕೊಡಿಸೀವಿ. ಮತ್ ಮಕ್ಕಳಿಗೆ ಮಾಡ್ಲಿಲ್ಲ ಅಂದ್ರೆ ಏನಪ್ಪ ಮತ್ತೆ ಇದನ್ನೆಲ್ಲ? ಹೌದಲ್ಲ, ನನ್ನ ಒಂದು ಅರ್ಥದ ಶೋಭಕ ಏನದು, ಇದು ನಿಜವಾದ ಆಸ್ತಿನಾ ಅಥವಾ ನಿಜವಾದ ಆಸ್ತಿ ಬೇರೆ ಏನಾರ ಅದನ? ಎಂತ ರಾಜಣ್ಣ ನೀನು, ಶಣೆ ಶಣೆ ಅಂದ್ಕೊಳ್ಳೆ, ಬಾಳೆ ಶಣೆ ಅಲ್ಲಿ ಬಿಡು. ಅಲ್ಲ ಮತ್ತೆ ಇದು ನಿಜವಾದ ಆಸ್ತಿ ಅಲ್ಲ ಅಂದ್ರೆ ಬೇರೆ ಪುಕ್ಕಟದವ್ರು ಯಾರಾದ್ರೂ ತಗೊಂಡ್ಬಂದೀವಿ ಅಂತ ಅನ್ಕೊಂಡೇನೆ? ಅಲ್ಲ, ನನ್ ಕೇಳಿದ್ರೆ ಒಬ್ಬರ ಹತ್ರ ಹಿಂಗೆ ಹೋಗಿದೆ ನಾವು, ಹಿಂಗೆ ಹೋದಾಗ ಒಬ್ರು ಹೇಳಿದ್ರು. ಏನ್ ಹೇಳಿದ್ರು? ನಾನ್ ಹಿಂಗೇನ್ ಪ್ರಶ್ನೆ ಕೇಳಿದ್ರು, ಅವರು ನನ್ ಹಿಂಗೆ ಪ್ರಶ್ನೆ ಕೇಳಿದ್ರು, ನೀ ಹೇಳ್ದಂಗೆ ನಾನು ಉತ್ತರ ಹೇಳ್ದೆ. ಹೌದಾ? ಆಮೇಲೆ ಅವ್ರು ಉತ್ತರ ಕೊಟ್ರು ನೋಡು, ಅದು ನನಗ್ ಬರಬರುತ್ತೆ ನಾ ತಿಳ್ಕೊಂಡು ತಪ್ಪು ಅಂತೇಳಿ. ಓಹೋ, ಅದೆಂತದಪ್ಪ ಮತ್ತೆ? ಅವ್ರೇನಂದ್ರು, ನಾವು ನಮ್ಮ ಮಕ್ಕಳಿಗೆ ಮಾಡುವಂತ ನಿಜವಾದ ಆಸ್ತಿ ಏನಾದ್ರೂ ಇದ್ರ ನಮ್ಮ ಒಳ್ಳೆ ಆರೋಗ್ಯ. ನಾವು ತಾಯಿ ತಂದೆ ಅನ್ನೋರೇನಿದ್ವಲ್ಲ, ನಾವು ಒಳ್ಳೆ ಆರೋಗ್ಯದಿಂದ ಇರೋ ತನಕ ಬದುಕಿದ್ವಿ ಅಂತಂದ್ರ ಅದು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂತ ಹೇಳಿದ್ರು. ನಿಮ್ಗೇನ್ ತಿಳಿದು? ತಿಳಿವಲ್ದಂತಲ್ಲ, ಅವ್ರ ಆರೋಗ್ಯವಾಗಿರೋದಕ್ಕೂ ಇವರಿಗೆ ನಿಜವಾದ ಆಸ್ತಿ ಅನ್ನೋದಕ್ಕೂ ಏನ್ ಸಂಬಂಧ ಅಂತ ವಿಚಾರ ಮಾಡ್ಲಿಕ್ಕೆ ತಿನ್ನ. ಹೌದಿಲ್ಲ, ಒಂದೇನಂದ್ರೆ ಅವ್ರ ಆರೋಗ್ಯ ಇದ್ರಂದ್ರೆ ಇವರು ಆರಾಮ ಇರ್ತಾರ ಅನ್ನೋದಕ್ಕೊಂದು. ಅದು ಒಂದು. ಓಕೆ, ಈಗ ನಾವ್ ಏನೇ ಆಸ್ತಿ ಗಳಿಸ್ಲಿ, ಎಷ್ಟೇ ಇರ್ಲಿ, ಏನೇ ಇರ್ಲಿ, ಮನೆ ಶುಗರ್ ಬಂದಿರ್ತದ, ಮನೆಗೆಲ್ಲ ಇರ್ತದ, ಅವ್ರಿಗೆ ಏನ್ ತಿನ್ಲಿಕ್ಕಾಗ್ತದ? ಸೀ ಬಿಡ್ಬೇಕಪ್ಪ, ರಿಸ್ಟ್ರಿಕ್ಷನ್ಸ್ ಬರ್ತವ, ಅದು ಮಾಡ್ಬೇಡ್ರಿ, ಇದು ಮಾಡ್ಬೇಡ್ರಿ, ಹಂಗೈತ್ರಿ ಹಿಂಗೈತ್ರಿ ಅಂತ ಎಲ್ಲಾ ಹಣ್ಣು ತಿನ್ಲಿಕ್ಕಾಗ್ತೀನಿ, ಬಿ ಪಿ ಬಂತು ಆಗೋದಿಲ್ಲ. ಹೌದಿಲ್ಲ, ಅದಕ್ಕ ಅವ್ರು ಏನ್ ಹೇಳಿದ್ರ ಅಂತಂದ್ರ, ನೋಡ್ರಿ ನಾವು ನಮ್ಮ ಮಕ್ಕಳಿಗೆ ಕೊಡುವಂತ ನಿಜವಾದ ಆಸ್ತಿ ಅಂದ್ರ ನಾವ್ ಎಲ್ಲಿ ತಾನೆ ಇರ್ತೀವಿ ಅಲ್ಲಿ ತಾನೆ ನಮ್ಗೆ ಶುಗರ್ ಇರ್ಬಾರ್ದು, ಬಿ ಪಿ ಇರ್ಬಾರ್ದು, ಈ ಕ್ಯಾನ್ಸರ್ ಅಂತ ರೋಗಗಳು ಬಂದಿರ್ಬಾರ್ದು. ಯಾಕ್ರಿ ಅಂತ ಕೇಳಿದ್ರ, ಅವ್ರಂದ್ರು ಡಾಕ್ಟರ್ಗಳು ಹೋಗಿರ್ತೀರಿ ನೀವು, ಶುಗರ್ ಏನೋ ಡೌಟ್ ಬಂದಿರ್ತದ, ಟೆಸ್ಟ್ ಮಾಡೋ ಡಾಕ್ಟರ್ ಅಂತಾರೆ, ನಿಮ್ ಮನೆಗ ಹಿಸ್ಟ್ರಿ ಅದನ್ರಿ ಶುಗರ್ದು, ನಿಮ್ ಅಪ್ಪರಿಗೆ ನಿಮ್ ಮುತ್ತರಿಗೆ ಶುಗರ್ ಇತ್ತೇನ್ರಿ ಅಂತ ಕೇಳ್ತಾರ. ಅವ್ರಿಗೆ ಇತ್ತಂದ್ರ ಬಳವಳಿ ಏನದ ಅವ್ರ ಆಸ್ತಿ ಇದು ಕೊಟ್ರ ನಮ್ಗ. ಓಹೋ, ಇದು ಹೊಸ ಶುರು ಆತಪ್ಪ ಹಂಗಾರ ಟ್ರೆಂಡ್. ಹಾ ಅಂತಂದ್ರ ಅವ್ರ ಏನಂದ್ರು, ಯಾವ ಮನೆಯೊಳಗ ಫ್ಯಾಮಿಲಿ ಹಿಸ್ಟ್ರಿ ಇರ್ತದ, ಯಾರಿಗೆ ತಾಯಿ ತಂದೆಗೆ ಮುತ್ತೈಗೆ ಇರ್ತಾವ ಕೆಲವೊಂದು ಬ್ಯಾನಿಗಳು, ಅವು ಮುಂದೆ ಮಕ್ಕಳಿಗೆ ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಬರ್ತಾವ ಅಂತ ಗ್ಯಾರಂಟಿ ಅಲ್ಲ, ಬರೋ ಸಾಧ್ಯತೆಗಳು ಹೆಚ್ಚಿಗೆ ಇರ್ತದೆ. ಅವಾಗ ನಾವು ನಮ್ಮ ಜೀವನ ಶೈಲಿಯನ್ನ ಬದಲಾಸ್ಕೊಂಡು ನಾವು ಇದು ಮಾಡಿದ್ರೆ ಬರಲಾರ್ದಂಗ ತಡೆಗಟ್ಟಬಹುದು. ಅದಕ್ಕೆ ನಿಜವಾದ ಆಸ್ತಿ ಮಕ್ಕಳು ಆರಾಮಿರದ ಹೋದಾಗ ಅವ್ರಿಗೇನ್ರ ಶುಗರ್ ಆಗಿತ್ತು, ಏನ ಸಮಸ್ಯೆ ಇತ್ತು ಅಂತ ಕೇಳ್ತಾರೆ, ನಿಮ್ಮ ಅಪ್ಪ ಹೋಗಿತ್ತೇನು ಶುಗರ್ ಅಂತ ಇತ್ರಿ ಅಂತ ಅಂದ್ರು ಅವರು ಅಂತಂದ್ರ ನಿಂದ ಆಸ್ತಿ ಹೋಯ್ತಾನೆ. ಮಕ್ಕಳಿಗೆ ಇಂತ ಆಸ್ತಿಗಳು ಮಾಡಬಾರ್ದು ಅಂದ್ರೆ ಆರೋಗ್ಯವಂತ ಆಸ್ತಿ ಮಾಡಬೇಕು. ನಾವು ಇರತ್ತಾನೆ ಆರೋಗ್ಯವಾಗಿ, ನಮ್ಗೆ ಬಿ ಪಿ ಇಲ್ಲ, ಶುಗರ್ ಇಲ್ಲ, ಕ್ಯಾನ್ಸರ್ ಇಂತ ಯಾವೂ ಇಲ್ಲ ಅಂತಂದ್ರ ಮಕ್ಕಳಿಗೆ ನಿಜವಾದ ಆಸ್ತಿ ಕೊಟ್ಟಂಗ. ಅಂದ್ರೆ ನಾವೇನ್ ಆಸ್ತಿ ಮಾಡಿರ್ತೀವಿ ಆಸ್ತಿಯನ್ನ ಅವ್ರಿಗೆ ಅನುಭವಿಸ್ಲಿಕ್ಕೆ ಆರೋಗ್ಯ ಬೇಕು. ನಾವು ನಮ್ಮ ಆಸ್ತಿ ನಾವು ಏನೇ ನಾವು ಮಾಡಿವ್ ನೋಡು, ನಾವು ಅನುಭವಿಸ್ಬೇಕು ಅಂದ್ರೆ ನಮ್ಗೆ ಆರೋಗ್ಯ ಬೇಕು. ಹೌದು, ಮತ್ತೆ ಆರೋಗ್ಯ ಇರ್ಲಿಲ್ಲ ಅಂದ್ರೆ ಏನಪ್ಪ, ಏನಿದ್ದಿ ಏನಿಲ್ಲ ಏನಿಲ್ಲ. ಹೌದೌದು, ಈಗ ಕೆಲವ್ರು ಅಂತಾರ ನಂಗೆ ಮಾತ್ರ ಏನ್ ಮಾಡ್ಬೇಕ್ರಿ ಎಲ್ಲ ಇದು ಅದ ನಾವು ಇದು ಮಾಡ್ಬೇಕಂತೀವಿ, ಕಾಲ್ ಬ್ಯಾನಿ ಅವ್ರಿ ಎಲ್ಲಿ ಹೋಗ್ಬೇಕಂದ್ರೆ ಆಗುದಿಲ್ಲ, ಎಲ್ಲಾರು ಟೂರ್ ಹೋಗ್ಬೇಕಂತೀವಿ ಆಗವಲ್ದ್ರಿ, ರೊಕ್ಕದ ದುಡ್ಡದ ಎಲ್ಲಾದ ಹೋಗ್ಬೇಕಂದ್ ಮನಸ್ಸದ ಆಗವಲ್ದ. ಹಿಂಗಿರೋದ್ರಿಂದ ನಾವ್ ಏನ್ ಮಾಡ್ಲಿಕ್ಕೆ ಆಗ್ತಳು? ಅದಕ್ಕೆ ಈ ರೀತಿ ನಮ್ಮ ಆರೋಗ್ಯಯುತವಾಗಿ ನಾವ್ ಇರ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ಇನ್ ಎಲ್ಲಾ ಮಾಡಿದ್ಮೇಲೆ ಬರ್ತದಂತ ಮತ್ತೆ ಬೇರೆ ಹೌದಿಲ್ಲ. ಅದಕ್ಕೇನು ಜಲ್ದಿ ಹೇಳ್ಬೇಕು, ಜಲ್ದಿ ಹೇಳ್ರಿ, ಜಲ್ದಿ ಮಲಗ್ರಿ, ಜಲ್ದಿ ಹೇಳ್ರಿ ಅಂತ ಹೇಳ್ರಿ. ಟೈಮಿಗೆ ಊಟ ಮಾಡ್ರಿ. ಡಾಕ್ಟರ್ ಬಲ್ಲಿ ಹೋದ್ರೆ ಮೊದಲನೇ ಕೇಳ್ತಾರ ಹಸಿವಾಲಿತ್ತದ್ರಿ, ಹಸಿವಾಲಿ ಮೊದಲನೇ ಪ್ರಶ್ನೆ. ನಿದ್ದೆ ಚಲೋ ಮಾಡ್ತೀರಿ, ನಿದ್ದೆ ಎರಡನೇ ಪ್ರಶ್ನೆ. ಮೂರನೇದ್ರ ಅಂತಾರ ಮೋಷನ್ ಕ್ಲಿಯರ್ ಇದ್ರಿ. ಹೌದು, ಫಸ್ಟ್ ಹಾಕೋದು ಯಾವ್ದೇ ಡಾಕ್ಟರ್ ಆದ್ರೆ ಇವು ಮೂರೇ, ಇವು ಮೂರು ನಾವಾಗೆ ಕೆಡಿಸ್ಕೊಳ್ಳೋದು ಬಹಳ ಕರೆ. ರಾತ್ರಿ ಎರಡು ಮೂರು ತನ ಮಕ್ಕಳದು, ಮುಂಜಾನೆ ಏಳು ಎಂಟು ಕೇಳೋದು, ಏಳು ಎಂಟು ಒಂಬತ್ತು ಕೇಳೋದು, ಒಂಬತ್ತು ಗೆದ್ದ ಮೇಲೆ ಊಟ ಯಾವಾಗ ಆಗ್ಬೇಕು, ಸ್ನಾನ ಬ್ರಷ್ ಎಲ್ಲ ಅಲ್ಲಿ ಊಟ ಬಾರ ಒಂದ್ ಹಿಂದಿನ ದಿವಸ ರಾತ್ರಿ ಯಾವಾಗ ಊಟ ಮಾಡಿರ್ತಿ? ಒಂಬತ್ತು ಹತ್ತಕ್ಕೆ ಮಾಡಿ ಅಂದ್ರೆ ಮರುದಿವಸ ಹನ್ನೆರಡು ಹನ್ನೊಂದರಿಗೂ ಒಂದಕ್ಕೂ ನೀವು ಊಟ ಮಾಡ್ತೀನಿ ಅಂದ್ರ ಆ ಊಟಕ್ಕೆ ಈ ಊಟಕ್ಕೆ ಗ್ಯಾಪ್ ಎಷ್ಟಾಯ್ತು? ಹನ್ನೆರಡು ತಾಸು ಮೇಲೆ ಅಂದಾಜ. ಅಂದ್ರ ಹನ್ನೆರಡು ತಾಸು ನಮ್ ಹೊಟ್ಟಿ ಖಾಲಿ ಇತ್ತಂದ್ರ ಹೊಟ್ಟೆಗೆ ಎಸಿಡಿಟಿ ಹೆಚ್ಚಾಗ್ತದೆ. ಹೌದೇನೆ, ಮತ್ತೆ ಯಾವ ಎಸಿಡಿಟಿ ಆಗ್ತದೆ? ಅದಕ್ಕೆ ಕೇಳಿಗತ್ತೀನಿ, ಎಸಿಡಿಟಿ ಅನ್ನೋದು ಹಿಂಗ್ ಬಂತೇನೆ ಇದಕ್ಕ ಅಂತ. ಇದು ಒಂದು ಕಾರಣ. ಅದಕ್ಕೆ ಯಾವಾಗ್ನು ಏನ್ ಹೇಳ್ತಾರೆ ಡಾಕ್ಟರು, ನಾಲ್ಕೈದು ತಾಸಿಗೆ ಒಂದ್ಸಲ ತಿನ್ರಿ, ಹೊಟ್ಟಿ ಬಹಳಷ್ಟು ಖಾಲಿ ಇಡಬೇಡ್ರಿ. ರಾತ್ರಿ ಒಂದೇ ಮಲಗಿರ್ತೀವಿ, ರಾತ್ರಿ ಮತ್ತೆ ಎದ್ದು ಅಲಾರಾಮ್ ಇಟ್ಟು ತಿನ್ಲಿಕ್ಕೆ ಆಗುದಿಲ್ಲ. ತಿನ್ಲಬಾರ್ದು. ಅದಕ್ಕೇನಂತಂದ್ರೆ ರಾತ್ರಿ ಜಲ್ದಿ ಊಟ ಮಾಡುದು, ಎಂಟಕ್ಕೆ ಊಟ ಮಾಡುದು ತಿಳ್ಕೊ. ಒಂದು ಉದಾಹರಣೆಗೆ, ಮುಂಜಾನೆ ಐದಕ್ಕೆ ಎದ್ದೆ, ಜಲ್ದಿ ಕೆಲಸ ಆಗ್ತದೆ, ಮತ್ತೆ ಒಂಬತ್ತೊಂಬತ್ತರಿಗೆ ಊಟ ಮಾಡು, ಅಷ್ಟು ಗ್ಯಾಪ್ ಆಗೋದಿಲ್ಲ. ಜಲ್ದಿ ಮಲಗಬೇಕು, ಜಲ್ದಿ ಊಟ ಮಾಡಬೇಕು. ಹಿಂಗ ಒಳ್ಳೆ ವಿಚಾರಗಳು ಬರ್ತಾವಾಗ, ಆಮೇಲೆ ಒಳ್ಳೆ ವಿಚಾರ ಬರೋದ್ರಿಂದ ಒಳ್ಳೆ ಒಳ್ಳೆ ಗೆಳತನ ಆಗ್ತದೆ. ಎಲ್ಲ ಒಂದಕ್ಕೂ ಒಂದು ಸಂಬಂಧ ನೋಡುವ ಅಂತಂದಂಗ ಟೈಮ್ ಆಗಿತ್ತು ನಂದು. ಊಟದ್ದು ನಡೀತಿನವೇನ? ಊಟದ ಟೈಮ್ ಆಯ್ತಾ ನಿನಗೆ? ಮತ್ತೆ ಊಟ ಮಾಡ್ಕೊಂಡೆ ಹೋಗಿ ನೀನು. ಹಿಂಗಂತೆ ಆಯ್ತು, ಮತ್ತೆ ನೀ ಅಷ್ಟು ಆಗ್ರು ಮಾಡ್ತೀ ಅಂತಂದ್ರ ನಾಯಕಲ್ಲಿ ನೋಡಿ ಕಾಳ ಪಲ್ಯ ಅದ, ಊಟ ಮಾಡಿ ಹೋಗಿ ಅಂತ. ಆಯ್ತು, ಇದುವರೆಗೆ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನ ಕೇಳಿದ್ರಿ. ಭಾಗವಹಿಸಿದ್ದವರು ರಾಜೇಂದ್ರ ಆರ್ ಕುಲಕರ್ಣಿ ಹಾಗೂ ಶೋಭಾ ಎನ್ ವಕೀಲ್. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಪದ್ಮಣ್ಣ ನಾನಪ್ಪ ಸಗರೆ ಹಾಗೂ ಸಂಗಡಿಗರಿಂದ ಪಾರಿಜಾತ ಭಜನೆ ಪದಗಳು. ಹಿರಿಯ ಜನ್ಮದಲ್ಲಿ ಹುಟ್ಟಿ ಬಂದಿದೆಲ್ಲ ಕೆಟ್ಟು ವರ್ಷ ಇದ್ರ ಹೊಣ ನೀರ ಬಿಟ್ಟಿದಲ್ಲ, ಹಿರಿಯ ಜನ್ಮದಲ್ಲಿ ಹುಟ್ಟಿ ಬಂದಿದೆಲ್ಲ ಕೆಟ್ಟು ವರ್ಷ ಇದ್ರ ಹೊಣ ನೀರ ಬಿಟ್ಟಿದಲ್ಲ, ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದಲ್ಲ ಎಷ್ಟೋ ವರ್ಷ ಇದ್ರ ತಾಯಿ ಬಿಟ್ಟಿದಲ್ಲ, ಹಿರಿಯ ಜನ್ಮದ ಹುಟ್ಟಿ ಬಂದಿದಲ್ಲ ಎಷ್ಟೋ ವರ್ಷ ಇದ್ರ ತಾಯಿ ಬಿಟ್ಟಿದಲ್ಲ, ಮಾನಸ ಬಂದಿರುವಂತ ಭ್ರಮೆಯಲ್ಲ ನಿನ್ನ ಭ್ರಮೆ ಒಳಗ ಒಂದು ಮಾರ್ಗ ತಿಳಿಯಲಿಲ್ಲ, ಭ್ರಮಿಯೊಳಗ ಒಂದು ಮಾರ್ಗ ತಿಳಿಯಲಿಲ್ಲ, ಹಿಂದಿನಂತೆ ಮುಂದೆ ಹೋದ್ರೆ ನಿಂತವಲ್ಲ ಸಾವಿರ ವರ್ಷ ಇದ್ರೆ ಸಾವು ನಿಲ್ಲ ತಪ್ಪಿದಲ್ಲ, ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದಲ್ಲ ಎಷ್ಟೋ ವರ್ಷ ಇದ್ರೆ ತಾವಿಲ್ಲ, ಹಿರಿಯ ಜನ್ಮಗಳು ಹುಟ್ಟಿ ಬಂದಿದ್ದಲ್ಲ ಎಷ್ಟೋ ವರ್ಷ ಇದ್ರೆ ತಾವಿಲ್ಲ, ಆರು ಕೋಟಿ ಉಸಿರಾವಣು ಬೇರಿದಲ್ಲ ಮೂರು ಲೋಕ ತಿರುಗಿ ನಿಟ್ಟಿಯಿಂದ ಉಳಿಯಲಿಲ್ಲ, ಆರು ಕೋಟಿ ಉಸಿರಾವಣು ಬೇರಿದಲ್ಲ ಮೂರು ಲೋಕ ತಿರುಗಿ ಇಲ್ಲ ತಪ್ಪ ಮಾಡಿ ಬಂದು ತಟ್ಟಲಿಲ್ಲ ಮೊಳ ತಂದಿದಂತ ಹೊತ್ತ ಆತ ಬಿಟ್ಟೆ ಇಲ್ಲ ಸ್ವರ್ಗವೆಲ್ಲ ಪದ್ಮಸೂರ ಪಡೆದು ಬರುವ ಸುಳ್ಳನೆಲ್ಲ ಊರಿ ಹತ್ತ ಸಿಕ್ಕರು ಸುಡ್ತ ಸ್ವರ್ಗವೆಲ್ಲ ಕಣ್ಣಿ ಮೆಚ್ಚಿದವರು ಪುಣ್ಯ ದೊರೆಯಲಿಲ್ಲ ತನ್ನ ಹತ್ತಿರ ಸುಟ್ಟ ಯಾರು ಹೊತ್ತಲಿಲ್ಲ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಲ್ಲ ಎಷ್ಟೋ ವರ್ಷ ಇದ್ದ ಸಾವಿರ ಬಿಟ್ಟಿದಲ್ಲ ಹಿರ ಜನ್ಮಗಳು ಹುಟ್ಟಿ ಬಂದಿದ್ದಲ್ಲ ಎಷ್ಟೋ ವರ್ಷ ಇದ್ದ ಸಾವಿರ ಬಿಟ್ಟಿದಲ್ಲ ತಾವೆತ್ತಿದ್ರು ಶಾಣು ಕೊಟ್ಟಿ ದೇಶರಲ್ಲ ಜರ ಸಣ್ಣ ಮಂಡ ದೇಶ ಆಡಿದ್ರಲ್ಲ ಅವನ ಪಾದಗಳ ಶಾಣು ಕೊಟ್ಟಿ ದೇಶರಲ್ಲ ಸಮಣ ಎತ್ತ ಎತ್ತ ಹುಟ್ಟಲಿಲ್ಲ ಭೀಮನ ಕೈಯಲ್ಲಿ ಸಿಕ್ಕು ಸೀಳಿ ಬಗದ ಸುಳ್ಳೆನಲ್ಲ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಲ್ಲ ಎಷ್ಟು ವರ್ಷ ಇದ್ದ ಸಾವಿರ ಬಿಟ್ಟಿದಲ್ಲ ಹಿರ ಜನ್ಮಗಳು ಹುಟ್ಟಿ ಬಂದಿದ್ದಲ್ಲ ಎಷ್ಟು ವರ್ಷ ಇದ್ದ ಸಾವಿರ ಬಿಟ್ಟಿದಲ್ಲ ಸೇರಿದಲ್ಲ ಬ್ರಹ್ಮ ದೇವರು ಹೇಳಿದ ಭೀಮನ ವರ್ತಮಾನೆ ಇಲ್ಲ ಮಲ್ಲ ಕಂಗೆ ಕಿತ್ತು ಪಾತ್ರ ಸೇರಿದಲ್ಲ ಬ್ರಹ್ಮ ದೇವರು ಹೇಳಿದ ಭೀಮನ ವರ್ತಮಾನೆ ಇಲ್ಲ ಸಮಣ ಇತ್ತ ಎತ್ತ ಹುಟ್ಟಲಿಲ್ಲ ದೇವರು ಹೇಳಿದ ಭೀಮನ ಹರ್ತ ಮಣೆ ಇಲ್ಲ ಮಣ ಕಂದಿ ಕಿತ್ತು ಪಾತ್ರ ಸೇರಿದಲ್ಲ ಬ್ರಹ್ಮ ದೇವರು ಹೇಳಿದ ಭೀಮನ ಹರ್ತ ಮಣೆ ಇಲ್ಲ ಬಣ ಬರುವ ಕಾಲಕ್ಕೂ ಒಂದು ತಿಳಿಯಲಿಲ್ಲ ಪಾತಳ ಬಿಟ್ಟು ಮ್ಯಾಲ ಬಂದ ಪ್ರಾಣ ಉಳಿಯಲಿಲ್ಲ ಮಾನ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಲ್ಲ ಎಷ್ಟೋ ವರ್ಷ ಇದ್ದ ಸಾವಿನ ಬಿಟ್ಟಿದಲ್ಲ ಈಗ ಜನ್ಮಗಳು ಹುಟ್ಟಿ ಬಂದಿದ್ದಲ್ಲ ಎಷ್ಟೋ ವರ್ಷ ಇದ್ದ ತೆಗೆದುಕೊಂಡು ಸ್ವರ್ಗ ಕೋವ ತಿಳಿಯಲಿಲ್ಲ ಸ್ವರಾಚಾರಿ ಚಿರಂಜೀವಿ ಪಡೆದಿದ್ದಲ್ಲ ದೇಹ ತಕ್ಕೊಂಡು ಸ್ವರ್ಗ ಹೋಗುವ ತಿಳಿಯಲಿಲ್ಲ ಸಮಣ ಇತ್ತ ಎತ್ತರ ಹುಟ್ಟಲಿಲ್ಲ ನಾಯಿ ಡೆಮ್ಮಿನೊಳಗ ಸೇರಿ ನರಕ ತಪ್ಪಲಿಲ್ಲ ಮನೋ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಲ್ಲ ಎಷ್ಟು ವರ್ಷ ಇದ್ದ ಸಾವಿರ ಬಿಟ್ಟಿದ್ದಲ್ಲ ದೇಹ ಜನ್ಮಗಳು ಹುಟ್ಟಿ ಬಂದಿದ್ದಲ್ಲ ಎಷ್ಟು ವರ್ಷ ಇದ್ದ ಸುಳ್ಳೆನಲ್ಲ ಲೋಕದಾಗ ಮೂರ್ಖನ ಯಾರಿಗಿಲ್ಲ ಪಾತ್ರ ಲೋಕದ ರಾಜ ಸಿಪ್ಪಲ್ಲ ಆಕಾಶವಾಣಿಯ ಚೋನಿಗೆ ಬರೇ ಇಲ್ಲ ಪಾಂಡವರು ಹೆಚ್ಚಾದಲ್ಲಿ ಬಂದು ಕೃಷ್ಣ ಹೊಲ್ಲಾನಲ್ಲ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಲ್ಲ ಎಷ್ಟು ವರ್ಷ ಇದ್ದ ಬಿಟ್ಟಿದ್ದಲ್ಲ ಹಿರ ಜನ್ಮಗಳು ಹುಟ್ಟಿ ಬಂದಿದ್ದಲ್ಲ ಎಷ್ಟು ವರ್ಷ ಇದ್ದ ಚಂದ್ರ ಕೂಡ ತನಕ ಇವನ ಮಣೆ ಇಲ್ಲ ಬ್ರಹ್ಮನ ಮಗನ ಆಯುಷ ಬರ್ದಾನಲ್ಲ ಸೂರ್ಯ ಚಂದ್ರ ಕೂಡ ತನಕ ಇವನ ಮಣೆ ಇಲ್ಲ ಬಣ ಬರುವ ಕಾಲಕ್ಕೂ ಒಂದು ತಿಳಿಯಲಿಲ್ಲ ಎತ್ತಿ ಕೋಟಿ ದೇವರು ಇದ್ದು ಯಾರು ಉಳಿತಲಿಲ್ಲ ಮಾನವ ಜನ್ಮದಲ್ಲಿ ಹುಟ್ಟಿ ಬಂದಿದ್ದಲ್ಲ ಎಷ್ಟು ವರ್ಷ ಇದ್ದ ಸಾವಿರ ಬಿಟ್ಟಿದ್ದಲ್ಲ ಇದೇ ಕಲಾವಿದರಿಂದ ಇನ್ನೊಂದು ಪಾರಿಜಾತ ಭಜನೆ ಪದ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರಿ ಚಲ್ಲದ ಮುಕುತಿ ಮುಕುತಿ ಸಾರಿ ಚಲ್ಲದ ಮುಕುತಿ ಸಾರಿ ಚಲ್ಲದಾ ನೋಡಲು ಪಾರ ಬ್ರಹ್ಮವಿದ ಎತ್ತ ನೋಡಲು ಪಾರ